ಹಾಸಿಗೆ ಸಿಂಗರ ಸಿಂಗರ ಗುಡು ಎತ್ತು ಹಕ್ಕಿಗೆ ಸಿಂಗರ ಸಿಂಗರಿನ ತಿರುಸ್ತವ ಪೂರ ಎತ್ತು ಅಲ್ಲ ಅವು ನಮ್ಮ ಮಡಿ ದೇವ್ರ ಬಸವಣ್ಣಿರದಂತ ಮನೆಯ ದುಕಾಡ ಯಾತಕವ ಚಾರ ಹೊರದಾಡ ನಮ್ಮ ಹಳ್ಳಿ ನಮ್ಮ ಹಳ್ಳಿಯೂರ ನಮ್ಗ ಪಾಡ ನಮ್ಗ ಪಾಡ ಯಾತಕವ ಚಾರ ಹೊರದಾಡ ಊರ ಮುಂದ ಊರ ಮುಂದ ಸೀಮಿಯ ಬರ್ಮಾ ಊರ ಮುಂದ ಸೀಮಿಯ ಬರ್ಮಾ ಕಾಳು ಮಾಡ್ತಿರ್ತಾರ ಶ್ರೀ ಬಲ ಭೀಮ ಮೀರ ದೇವ್ತಿ ಗುಡಿ ಎಲ್ಲಮ್ಮ ಇವರ ಕರುಣ ಇವರ ಕರುಣ ತಪ್ಪಿದರೆಲ್ಲ ಕೇಡ ಯಾತಕವ ಚಾರ ಊರ ಬ್ಯಾಡ ನಮ್ಮ ಹಳ್ಳಿಯೂರ ನಮ್ಗ ಪಾಡ ನಮ್ಗ ಪಾಡ ಯಾತಕವ ಚಾರ ಊರ ಬ್ಯಾಡ ಚಾರ ಊರ ಬ್ಯಾಡ ಚಾರ ಊರ ಬ್ಯಾಡ ಕರಿಯಾಕ ಬನ್ನರ ತವರವರ ಕರಿಯಾಕ ಬನ್ನರ ತವರವರ ಅಣ್ಣನ ಪ್ರೀತಿ ನನ್ನ ಮ್ಯಾಲ ಬಾರಿ ಅಣ್ಣನ ಪ್ರೀತಿ ನನ್ನ ಮ್ಯಾಲ ಬಾರಿ ಎಲ್ಲ ಕೆಲಸನ ಬಿಟ್ಟು ತರ ತೂರಿ ಹೊಂಟು ಬಂದನು ಸ್ವತಾರ ತರಿ ಸನಿಯಲ್ಲ ಸನಿಯಲ್ಲ ಸನಿಯಲ್ಲ ಹದಿನೆಂಟು ಮೈಲ ದೂರ ಕರಿಯಾಕ ಬಂದರ ತವರವರ ನಮ್ಮೂರ ಜಾತ್ರೆ ಬಲು ದೂರ ಕರಿಯಾಕ ಬಂದರ ತವರವರ ಬಂಡಿ ತಂದಾನ ಬಂಡಿ ತಂದಾನ ಕಟ್ಟಿ ಸವಾರಿ ಬಂಡಿ ತಂದಾನ ಕಟ್ಟಿ ಸವಾರಿ ಗುಳ್ಯ ಗುಂಡ್ಯ ಎರಡೂ ಮೂಡಲ ಹೋರಿ ಗೊಂಡೆ ಹಣ್ಪೆಟ್ಟು ಗಂಟಿ ಗಗ್ಗರಿ ದಾರಿ ಹಿಡದರ ದಾರಿ ಹಿಡದರ ಮೋಟಾರ ಕಾರ ಕರಿಯಾಕ ಬಂದಾರ ತವರವರ ನಮ್ಮೂರ ಜಾತ್ರೆ ಬಲು ತೋರ ಕರಿಯಾಕ ಬಂದಾರ ತವರವರ ನಮ್ಮೂರ ನಮ್ಮೂರ ದ್ಯಾಮು ಹೆಸರಾದ ದೇವ್ರ ಎಳಿತಾರವ್ವ ಏಳ್ನೆಲಿ ತೇರ ಎಳಿತಾರವ್ವ ಏಳ್ನೆಲಿ ತೇರ ಕುಸಿ ಆಗ ತಾವು ಬಲು ತುಮರ ತೀರ್ನ ಕಳಸಕ್ಕ ತೀರ್ನ ಕಳಸಕ್ಕ ಹೊಳೆಯು ಬಂಗಾರ ಕರಿಯಾಕ ಬಂದಾರ ತವರವರ ನಮ್ಮೂರ ಜಾತ್ರೆ ಬಲು ತೋರ ಬಲು ತೋರ ಕರಿಯಾಕ ಬಂದಾರ ತವರವರ ಮಾವ ಗೆಳ್ಯಾನ ಹೋಗಿ ಬಾ ಬ್ಯಾಗ ಮಾವ ಗೆಳ್ಯಾನ ಹೋಗಿ ಬಾ ಬ್ಯಾಗ ಅತ್ತಿ ಅಂತಾಳ ಕೇಳ ನಿನ್ನವಗ ಅವ್ರನ್ನ ಕೇಳು ಬಗ್ಗಿ ಇನ್ನ ಹೆಂಗ ಇಂದ ಬಂದೀನಿ ಇಂದ ಬಂದೀನಿ ಒಳಗ ಆಗಿ ನೀರ ಕರಿಯಾಕ ಬಂದಾರ ತವರವರ ನಮ್ಮೂರ ಜಾತ್ರೆ ಬಲು ತೋರ ಕರಿಯಾಕ ಬಂದಾರ ತವರವರ ಬರು ಮನಸ್ಸ ಕೊಡ್ಬೇಕ ನನ್ನ ದ್ವರಿಗಿ ಬರು ಮನಸ್ಸ ಕೊಡ್ಬೇಕ ನನ್ನ ದ್ವರಿಗಿ ಬಾನ ನಾನ ಒಯ್ತೀನಿ ದೇವರಿಗಿ ಕಾಯಿ ಒಡಿಸ್ತೇನಿ ದೇವಿ ತೇರಿಗಿ ರಾಯ ತೋಡಿದ್ರ ರಾಯ ತೋಡಿದ್ರ ಜಾತ್ರಿ ಬಲು ಪೂರ ಕರಿಯಾಕ ಬಂದಾರ ತವರವರ ನಮ್ಮೂರ ಜಾತ್ರಿ ಬಲು ತೋರ ಬಲು ತೋರ ಕರಿಯಾಕ ಬಂದಾರ ತವರವರ ತವರವರ ತವರವರ ಕೇಳುಗರೆ ಇದುವರೆಗೆ ಬಾಳಪ್ಪ ಹುಕ್ಕೇರಿಯವರಿಂದ ಜನಪದ ಗೀತೆಗಳನ್ನು ಕೇಳಿದ್ರಿ

ಸಾಲು ನಾನು ಕದ್ದೇನೆ ರಾರಿ ಕುದುರೆ ಸಾಲು ನಾನು ಕದ್ದೇನೆ ಬೇರೆ ಹೆಣ್ಣಿಗೆ ಆಸೆ ಬಿದ್ದೇನೆ ಬೇರೆ ಹೆಣ್ಣಿಗೆ ಆಸೆ ಬಿದ್ದೇನೆ ಅರಮನೆ ಎಲ್ಲೋ ಜೋಗಪ್ಪ ನಿನ್ನ ತಳಮನೆ.